ಇದೆ. ಯಾಕಂದ್ರೆ ಆ ಭಾಗದಲ್ಲೆಲ್ಲ ಕೂಡ ನೀರು ಬೀಳೋದು ಕಮ್ಮಿ. ಅಲ್ಲಿ ನಾವು ಬೋರ್ ಹಾಕಿದ ತಕ್ಷಣ ಒಂದು 6 ವರ್ಷಗಳಗಡೆ ನಾವು ಬೋರ್ ಹಾಕಿದ ತಕ್ಷಣ ಒಂದು 2.5-3 ಇಂಚ್ ನೀರು ಬಂತು. ಅವಾಗ ನಮಗೆಲ್ಲ ಬಹಳ ಸಂತೋಷ ಆಯಿತು. ನಾವು ಕೃಷಿ ಇಲಾಖೆಗೆ ಭೇಟಿಯಾಗಿ ಕುರುಬರ್ ಸಾರ್ ಅಂತಿದ್ರು ಅವರು, ಅವ್ರನ್ನ ಭೇಟಿ ಆದ ತಕ್ಷಣ ಈ ತರ ನೀವು ತೋಟಗಾರಿಕೆ ಮಾಡಿರಂತ ಒಂದು ಸಜೆಷನ್ ಕೊಟ್ಟರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ತೋಟಗಾರಿಕೆ ಮಾಡ್ಬೇಕಂತ ಆಲೋಚನೆ ಮಾಡಿಕೊಂಡು ಎಲ್ಲ ಭೂಮಿಗೆ ಏನೇನು ಬೇಕನ್ನೋದು ಅವರೆಲ್ಲ ಮಾರ್ಗದರ್ಶನ ಕೊಟ್ಟ ಮೇಲೆ ಅವರು ಗೈಡ್ ಮಾಡಿದ್ರು ನನಗೆ. ಪೇರಳೆ ಹಣ್ಣು ಹಾಕಪ್ಪ, ತೈವನ್ ಪಿಂಕು ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಹೇಳಿದ್ರು. ಅದರ ಜೊತೆಗೆ ನೇರಳೆ ಹಣ್ಣು ಹಾಕ್ರಿ, ಮಾವು ಹಾಕ್ರಂತ ಒಂದು ವಿಚಾರವನ್ನು ಹೇಳಿದಾಗ ನಾನು ಆಲೋಚನೆ ಮಾಡಿ ನಂದು ಒಂದು 10 ಎಕರೆ ಜಮೀನು ಇದೆ, ಆ ಜಮೀನಿನಲ್ಲಿ ಒಂದು 1.5 ಎಕರೆದಲ್ಲಿ ನಾನು ನೇರಳೆ ಹಣ್ಣು ಒಂದು ಸಸಿಗಳನ್ನು ಹಾಕ್ಲಿಕ್ಕೆ ನಾನು ಇಚ್ಛಿಸಿದೆ. ಅದು ಒಂದು 120 ಗಿಡ ಹಾಕಿದ್ದೀನಿ ನೇರಳೆ ಹಣ್ಣಿಂದು. ಅದು 18x18 ಫೀಟ್ ಆಗಲ್ಲ, 18 ಫೀಟ್ ಉದ್ದದಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಟ್ರ್ಯಾಕ್ಟರ್ ಓಡಾಡ್ಲಿಕ್ಕೆ ಅನುಕೂಲ ಆಗ್ತಾ ಒಂದು ವಿಚಾರವಾಗಿ. ಅದರ ಜೊತೆಯಲ್ಲಿ ಮತ್ತೆ ತೈವನ್ ಪಿಂಕ್ 4 ಎಕರೆ ಪೇರಳೆ ಹಣ್ಣು, ಅದು 4 ಎಕರೆ ಜಮೀನಲ್ಲಿ ಹಾಕಿದ್ದೀನಿ. ಅದು 400 ಗಿಡಗಳಿದೆ. ಅದು 10x10 10 ಫೀಟ್ ಬೈ 10 ಫೀಟ್. ನಾವು ಸಣ್ಣದೊಂದು ಟ್ರ್ಯಾಕ್ಟರ್ ಇದೆ, ಮಿನಿ ಟ್ರ್ಯಾಕ್ಟರ್ ಅಂತೀವಲ್ಲ, ಅದನ್ನ ಬಳಕೆ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಮತ್ತೆ ನಾವು ಈ ಗಿಡ ಮ್ಯಾಂಗೋ ಮಾವು ದಸರೆ ಮಾವು ದಸರೆ ಗಿಡಗಳು ನಾವು ರಾಜಮಂಡ್ರಿಯಿಂದ ತರಿಸಿದೆ. ಅದು 4 ಎಕರೆದಲ್ಲಿ ಹಾಕಿದ್ದೀನಿ. 350 ಗಿಡ ಇದೆ, 20x20 ಅಂದ್ರೆ 20 ಫೀಟ್ ಆಗಲ್ಲ, 20 ಫೀಟ್ ಉದ್ದದಲ್ಲಿ ಹಾಕಿದ್ದೀನಿ. ಎಲ್ಲ ಸೇರಿ ನಾನು 4.5 ವರ್ಷ ಕೆಳಗಡೆ ನಾನು ಇದನ್ನ ನಾನು ತೋಟಗಾರಿಕೆ ಮಾಡಿದೆ. ಈಗ ಮುಖ್ಯವಾಗಿ ನರಸಿರೆಡ್ಡಿ ಅವರಿಗೆ 10 ಎಕರೆ ಭೂಮಿಯನ್ನ ತೋಟಗಾರಿಕೆಗೆ ಪರಿವರ್ತಿಸುವುದು ಸಾಮಾನ್ಯ ಕೆಲಸ ಅಲ್ಲ, ಅದು ಸಾಕಷ್ಟು ನೀರು ಬೇಕಾಗ್ತದೆ. ಹೇಗೆ ನಿಮಗೆ ಎಷ್ಟು ಬೋರ್ ಹಾಕಿಸಿದ್ರಿ, ನಿಮಗೆ ಬೋರಿನ ಒಂದು ನೀರಿನ ಪ್ರಮಾಣ ಹೇಗಿದೆ, ಎಲ್ಲ ಭೂಮಿಗೆ ಅದು ನೀರು ಸಾಲತ್ತಾ ಹೇಗೆ? ಸರ್, ಇವಾಗ ನನಗೆ ನಾನು ಫಸ್ಟ್ ಒಂದು ಮೊದಲಿಗೆ ಒಂದು ಬೋರ್ ಹಾಕಿಸಿದೆ, ಅವಾಗ 2.5 ಇಂಚು ನೀರಿದೆ ಅಂತ ಹೇಳಿದ್ರು. ಅದು ಚಾಲ್ ಮಾಡಿದ ಮೇಲೆ ಇನ್ನ ಒಂದು ಬೋರಿಂದ ಅವಶ್ಯಕತೆ ಇತ್ತು, ಮತ್ತೊಂದು ಬೋರ್ ಹಾಕಿಸಿದೆ. ಅದು ನನ್ನ ದೈವಕ್ಕೆ 1.5 ಇಂಚಿಂದ 2 ಇಂಚು ನೀರು ಬಿದ್ದಿದೆ. 2 ಸೇರಿದ್ರೆ 2.5 ಇಂಚು 2 ಇಂಚು 1.5 ಇಂಚು ಈ ತರ ಆಗ್ತಿದೆ. 2 ಸೇರಿದ್ರಿಂದ ನನಗೆ ಏನು ನೀರಿಂದು ಅಭಾವ ಕಾಣಿಸ್ತಾ ಇಲ್ಲ. ಹಂಗಾಗಿ ಒಳ್ಳೆ ನನಗೆ ಭಗವಂತನ ಅನುಗ್ರಹದಿಂದ ಒಳ್ಳೆ ನೀರು ಸಿಕ್ಕಿದೆ. ಆ ದೃಷ್ಟಿಯಲ್ಲಿ ನಾನು ಚೆನ್ನಾಗಿ ನನಗೆ ನೀರಿಂದ ಏನು ತೊಂದರೆ ಆಗ್ತಾ ಇಲ್ಲ. ಈಗ ಕೆಲವೊಬ್ಬರು ರೈತರು 10 ಬೋರ್ವೆಲ್ ಕೊರಿಸ್ತಾರೆ, 12, 18, 20 ಬೋರ್ವೆಲ್ ಕೊರಿಸಿದ್ರು ಕೂಡ ಕೆಲವೊಬ್ಬರಿಗೆ ಗಂಗೆ ಒಲಿಯೋದಿಲ್ಲ. ಹೇಗೆ ತಮ್ಮದು ಪ್ರಾರಂಭಿಕದಲ್ಲೇ ಮೊದಲನೇ ಹಂತ ಪ್ರಯತ್ನದಲ್ಲೇ ನಿಮಗೆ ನೀರು ಸಿಗ್ತಾ? ಹೌದು ಸರ್, ನಾನು ಯಾವುದೇ ವಿಚಾರಗಳನ್ನ ನಂಬೋನಲ್ಲ. ಭಗವಂತನ ಮನೆ ದೇವರು ನೆನೆಸ್ಕೊಂಡು ಬೋರ್ ಹಾಕಿಸಿದೆ ಫಸ್ಟ್. ನೀರು ಭಗವಂತನ ಅನುಗ್ರಹದಿಂದ ಬೋರು ನೀರು ಬಿದ್ದ್ಬಿಡ್ತು. ಅದಾದ್ಮೇಲೆ ನೀರು ಕಮ್ಮಿ ಆದಾಗ ಇನ್ನೊಂದು ಬೋರ್ ಹಾಕಿಸಿದೆ, ನೀರು ಬಿದ್ದೆ. ಅಂದ್ರೆ ಆ ಭಾಗದಲ್ಲಿ ನೀರು ಇರಬೇಕು ಸರ್, ಅಂತರ್ಜಲ ಒಂದು ಚೆನ್ನಾಗಿರ್ಬೇಕಂತ ಅನಿಸ್ತದೆ. ಮತ್ತೆ ನಾನು ಯಾರಿಗೇನು ಇವ್ರಿಗೇನು ತೋರಿಸಿ ಹಾಕಿಲ್ಲ, ದೈವ ನಂಬಿಕೊಂಡು ಹಾಕಿದವರು. ಕೆಲವೊಬ್ರು ಕಾಯಿ ನೋಡ್ತಾರೆ, ಕೆಲವೊಬ್ರು ಜ್ಯೋತಿಷ್ಯ ನೋಡ್ತಾರೆ, ಹೀಗೆ ದೈವದ ಮೇಲೆ ನಂಬಿಕೆ ಇಟ್ಟು ಕೆಲವೊಬ್ರು ಪೂಜಾರಿಗಳು ತೋರಿಸ್ತಾರೆ. ಇಲ್ಲ ಸರ್, ನಾವು ಭಗವಂತನ ನೆನೆಸಿಕೊಂಡು ಹಾಕ್ಸ್ತೀವಲ್ಲ, ಅದು ದೇವರ ಅನುಗ್ರಹ ಆಯ್ತು, ನೀರು ಚೆನ್ನಾಗಿ. ಬೇಸಿಗೆಯಲ್ಲಿ ನೀರನ್ನು ಕೊರತೆ ಕೊರತೆ ಸ್ವಲ್ಪ ಏಪ್ರಿಲ್ ಮೇನಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್ ನಮಗೆ. ಆ ಟೈಮ್ನಲ್ಲಿ ಪೇರಳೆ ಹಣ್ಣಿಗೆ ತೈವನ್ ಪಿಂಕಿಗೆ ಸ್ವಲ್ಪ ನೀರು ಕಮ್ಮಿ ಮಾಡಿಬಿಡ್ತೀವಿ, ಮಾವು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಸರ್. ಅದೇ ಟೈಮ್ನಲ್ಲಿ ಏನಾಗುತ್ತೆ, ಸ್ವಲ್ಪ ನಾವು ನೇರಳೆ ಹಣ್ಣಿದೆಯಲ್ಲ ಅದಕ್ಕೂ ಸ್ವಲ್ಪ ನೀರು ಬಿಟ್ಬಿಡ್ತೀವಿ. ಇವಾಗ ನಮಗೆ ಮ್ಯಾಂಗೋ ಬಂದ್ಬಿಟ್ಟು ಆ ಟೈಮ್ನಲ್ಲಿ ನಮಗೆ ಮ್ಯಾಂಗೋ ಬರೋ ಒಂದು ಮಾವಿನ ಹಣ್ಣು ಬರ್ತಕ್ಕಂಥ ಸೀಸನ್ನು. ಆಮೇಲೆ ನೇರಳೆ ಹಣ್ಣುನ ಮಳೆಗಾಲ ಚಾಲಾದಾಗ ಬರ್ತಕ್ಕಂಥ ಒಂದು ಬೆಳೆ ಆದ ಸಲುವಾಗಿ ನಮಗೆ ಅನುಕೂಲ ಆಗುತ್ತೆ. ಆ ತೈವನ್ ಪಿಂಕ್ ಏನಿದೆಲ್ಲ ಇದು ಪೇರ್ಲೆ, ಅದಕ್ಕೆ ಕಮ್ಮಿ ಮಾಡಿಬಿಡ್ತೀವಿ ನೀರು. ಸಾಮಾನ್ಯವಾಗಿ ತೋಟಗಾರಿಕೆಗೆ ಕೆಂಪು ಭೂಮಿ ಬಹಳಷ್ಟು ಸೂಕ್ತ ಅಂತ ಹೇಳ್ತಾರೆ, ನಿಮ್ದು ಹೇಗೆ? ಕರಿಬಣ್ಣು ಅಥವಾ ಕೆಂಪು ಮಣ್ಣು? ಕೆಂಪು ಮಿಶ್ರಿತ ಅಂದ್ರೆ ಕೆಂಪು ಮಿಶ್ರಿತ ಸ್ವಲ್ಪ ಕರಿ ಇದೆ ಸರ್. ಅಂದ್ರೆ ಆ ಸ್ಟ್ರಾಟಜಿ ಆ ತರ ಇರ್ಬೇಕು, ಬ್ಲಾಕ್ ಕಾಟನ್ ಸಾಯಿಲ್ ಇಂದ ಕೆಂಪು ಆಗ್ತಾ ಇದೆ ನೋಡ ಸರ್, ಒಂದು ಮಿಶ್ರಿತ ಆ ತರ ಇದೆ. ಅದರಿಂದ ಎಷ್ಟು ಮಳೆ ಬಂದ್ರು ಕೂಡ ನಮಗೆ ಹೊಲದಲ್ಲಿ ಅಡ್ಡಾಡಿದ್ರು ಜಿಗ್ ಜಿಗ್ ಆಗೋದಿಲ್ಲ. ಹೌದು, ಒಂದು ಚೆನ್ನಾಗಿದೆ ಸರ್ ಭೂಮಿ, ಚೆನ್ನಾಗಿ ಬಸದ ಹೋಗ್ತದೆ ನೀರು. ಹೌದೌದು ಸರ್, ನೀರು ನಿಂತು ಅದೆಲ್ಲ ಬೆಳೆಗಳಿಗೆ ಏನು ತೊಂದರೆ ಆಗೋದಿಲ್ಲ. ಚೆನ್ನಾಗಿದೆ. ಈಗ ಪ್ರಾರಂಭದಲ್ಲಿ ತಾವು ಹಾಕೊಂಡ್ರೆ ಕೆಲವೊಬ್ಬರಿಗೆ ಈಗ ನಮ್ಮ ಭಾಗದಲ್ಲಿ ಅತಿರಬಹುದು, ಜೊತೆಗೆ ಕರ್ನಾಟಕದಲ್ಲಿ ಕೆಲವೊಬ್ರು ಹೇಳ್ತಿರ್ತಾರೆ ಮನೆ ಮುಂದೆ ನೇರಳೆ ಇರಬಾರ್ದು, ಕಡದ ಬಿಡಬೇಕು ಅಂತ ಹೇಳ್ತಾರೆ. ಈ ಭಾಗದಲ್ಲಿ ನೇರಳೆ ಬೆಳೆಯನ್ನ ವೈಜ್ಞಾನಿಕವಾಗಿ 18x18 ತಾವು ಸುಮಾರು 400 ಗಿಡಗಳನ್ನು ಹಾಕೊಂಡಿದೆ, ಇದು ಹೇಗೆ ಸಾಧ್ಯ ಆಯಿತು? ನಿಮಗೆ ಮಾಹಿತಿ ಎಲ್ಲಿ ಸಿಕ್ತು? ಇದರ ಗಿಡಗಳು ಬೆಲೆಗಳಾಗಿರ್ಬೋದು, ಅಂತರ ಆಗಿರ್ಬೋದು, ನಿಮಗೆ ವೈಜ್ಞಾನಿಕ ಮಾಹಿತಿ ಎಲ್ಲಿಂದ ಸಿಕ್ತು? ಸರ್, ನಾವು ಇಲ್ಲಿ ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಲ್ಲಿ ನಮಗೆ ಶ್ರೀನಿವಾಸ್ ಅಂತ ಪ್ರೊಫೆಸರ್ ಇದ್ದಾರೆ ಸರ್, ಅವರ ಒಂದು ಮಾರ್ಗದರ್ಶನದಲ್ಲಿ ಕುರುಬರ ಸಾರದ ಒಂದು ಪರಿಚಯ ಆಯಿತು. ಕುರ್ಬರ್ ಸರ್ ಅಂತ ಅವರು ಪ್ರೊಫೆಸರ್ ಇದ್ದಾರೆ, ಅವರು ಒಂದು ನಮ್ಮ ಹೊಲಕ್ಕೆ ಕರ್ಕೊಂಡೋಗಿ ತೋರಿಸಿದ್ರು ನಾನು. ನಮ್ಮ ಶ್ರೀನಿವಾಸ್ ಸರ್ ಮತ್ತೆ ಅವರು ಬಂದು ವಿಸಿಟ್ ಮಾಡಿದರು, ಅವರು ಗೈಡ್ ಮಾಡಿದರು, ಈ ಥರ ನೀವು ಹಾಕ್ರಿ ಬೆಳೆಗಳನ್ನ ಅನುಕೂಲ ಆಗ್ತಂತ ಒಂದು ಮಾರ್ಗದರ್ಶನ ಮಾಡಿದರು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ನಾನು ಇದು ತೋಟಗಾರಿಕೆಯಲ್ಲಿ ಹೊಸಬರು ಇದ್ದೀನಿ ಸರ್, ನಾನು ನನಗೆ ಎಲ್ಲಿ ಸಿಗುತ್ತದಂತ ತಿಳಿತಾ ಇಲ್ಲ, ನನಗೆ ಅದರಲ್ಲಿ ನೀವು ಸಹಾಯ ಮಾಡಿ ಸರ್ ಅಂತ ನಾನು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದಾಗ, ಅವರು ಒಂದು ಕೊಂಕಣ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಮಹಾರಾಷ್ಟ್ರ ಅದು ಅಲ್ಲಿಂದ ನನಗೆ ಇದು ತರಿಸಿದ್ರು ಸರ್, ಎರಡೆ ಗಿಡಗಳ ಸಸಿಗಳು ತರಿಸಿದ್ರು. ಮತ್ತೆ ಅದರ ಜೊತೆಗೆ ನಮಗೆ ತೈವಾನ್ ಪಿಂಕ್ ಒಂದು ಆಗ್ಬೇಕಂತ ಒಂದು ಸಲಹೆ ಇತ್ತು, ಅದನ್ನ ಅವರು ಕುರುಗೋಡ್ಲಿಂದ ತರಿಸಿಕೊಟ್ರು, ಬಳ್ಳಾರಿ ಜಿಲ್ಲೆ ಕುರುಗೋಡಿಂದ. ರಾಜಮಂಡ್ರಿಂದ ನಾವು ದಸರಿ ಮ್ಯಾಂಗೋ ಮಾವು ಅಲ್ಲಿಂದ ನಮಗೆ ಪರಿಚಯ ಇತ್ತು ಸರ್ ಮೊದಲು ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ, ಅವ್ರ ಕಡೆಯಿಂದ ನಾವು ಕೇಳ್ಕೊಂಡಾಗ ಅಲ್ಲಿ ನನಗೆ ತರಿಸಿಕೊಟ್ರು. ಹೀಗೆ ಈಗ ತಾವು ಹೇಳಿದ್ರೆ ಈಗ 10 ಎಕರೆ ಭೂಮಿಯಲ್ಲಿ ಅಂತರ್ ಬೇಸಾಯ ಅಂತಂದ್ರೆ ಮಿಶ್ರ ಬೆಳೆ ಹಾಕೊಂಡಿರೋ ಅಥವಾ ಪ್ಲಾಂಟ್ ಗಳನ್ನ 2 ಎಕರೆ 3 ಎಕರೆ ಬೇರೆ ಬೇರೆ ಮಾಡ್ಕೊಂಡ್ರೆ ಹೇಗೆ? ಇಲ್ಲ ಸರ್, ಮಿಶ್ರ ಬೆಳೆ ಏನು ಮಾಡಿಲ್ಲ, ಇದೊಂದೇ ಮಾಡಿದ್ವಿ ಸರ್. ಹೇಗೆ ಈಗ ತಾವು ಮೊದಲಿಗೆ ನಾವು ಈಗ ತೈವಾನ್ ಪಿಂಕ್ ಪೇರಲಕ್ಕೆ ಬಂದ್ರೆ ಎಷ್ಟು ದಿನದ ಒಂದು ಬೆಳೆ ಇದೆ, ಯಾವ ರೀತಿ ಬೆಳೆ ಬರ್ತಾ ಇದೆ, ಅಂತರ ಆಗಿರ್ಬೋದು, ಅದಕ್ಕೆ ಈಗ ಸಮಸ್ಯೆಗಳು ಏನು ಬರ್ತಾ ಇದೆ, ಲಾಭ ನಿಮ್ಮ ಲೆಕ್ಕಾಚಾರ ಈಗ ಮಾರ್ಕೆಟ್ಗೆ ಹೋಗ್ತಾ ಇದೆ ಹೇಗೆ? ನಾವು ಸಸಿ ಸಣ್ಣದು ಒಂದು 3-4 ತಿಂಗಳು ಸಸಿಯನ್ನು ತರಿಸಿದ್ವಿ ಸರ್, 3 ವರ್ಷ ಆದ್ಮೇಲೆ ಕ್ರಾಪ್ ಸ್ಟಾರ್ಟ್ ಆಯ್ತು. ಅದು 3 ವರ್ಷಕ್ಕೆ ಸ್ಟಾರ್ಟ್ ಆಯ್ತು. ಫಸ್ಟ್ 1ನೇ ವರ್ಷ ಸ್ವಲ್ಪ ಕಮ್ಮಿ ಬಂತು ಕ್ರಾಪು, ಅದು ಹೀಲ್ಡು. 2ನೇ ವರ್ಷ ಅಂದ್ರೆ 4 ವರ್ಷ ಆದ್ಮೇಲೆ ಒಳ್ಳೆ ಕ್ರಾಪ್ ಬಂತು ಸರ್, ದೊಡ್ಡ ಒಂದು ನಮ್ದು ಅದು ಕಾಯಿ ಬಂದ್ಬಿಟ್ಟು ಹಣ್ಣು ಪೇರಲೆ ಹಣ್ಣು ಬಂದ್ಬಿಟ್ಟು ಒಂದು 4 ಇಂಚು ಮೇಲೆ ದಪ್ಪ ಇರು, 3 ಇಂಚು 4 ಇಂಚು ಇರ್ಬೋದು ಸರ್, ಇಷ್ಟು ದಪ್ಪ ಇದೆ. ಅದು ತೈವಾನ್ ಪಿಂಕು ಸ್ವಲ್ಪ ಲೈಟ್ ಪಿಂಕ್ ಇರುತ್ತಲ್ಲ ಸರ್, ಜನರು ಮಕ್ಕಳು ಬಹಳ ಇಷ್ಟಪಡ್ತಾರೆ ನಮ್ಮ ರಾಯಚೂರಲ್ಲಿ. ಕಲರ್ ಚೆನ್ನಾಗಿದೆ ಸರ್, ಅದು ಬಹಳ ಸಿಹಿ ಇದೆ. ನಮ್ಮ ಅದೃಷ್ಟ ಏನು ಸರ್, ನಾನು ಹಾಕಿದ ಗಿಡಗಳು ಏನಾದ್ರು ಬಹಳ ಸಿಹಿ ಅದು ಪೇರ್ಲೆ ಹಣ್ಣಿಂದು. ಸೈಜ್ ಹೆಂಗಿದೆ? ಸೈಜು 3 ಇಂಚು ಮೇಲಿದೆ ಸರ್, 200-250 ಗ್ರಾಮ್ ಇದೆ ಸರ್, ಇದೆ ಅಷ್ಟು ಇದೆ. ಆಮೇಲೆ ನಾವೆಲ್ಲ ಬಾಕ್ಸ್ಗಳು ಬರುತ್ತೆ ಸರ್, ಬಾಕ್ಸ್ ನಲ್ಲಿ ಒಂದು 15 ಕೆಜಿ 16 ಕೆಜಿ 18 ಕೆಜಿ ಬಾಕ್ಸ್ ಇರುತ್ತೆ ಸರ್, ಅದನ್ನ ತಗೊಂಡು ಹೋಗಿ ನಾವು ರಾಯಚೂರು ಮಾರ್ಕೆಟ್ ಕೊಡ್ತೀವಿ. ಅಲ್ಲಿ ಎಲ್ಲರು ನಮ್ಗೆ ಸಹಕಾರ ಇದೆ, ನಮ್ಗೆ ಒಳ್ಳೆ ರೇಟ್ ಕೊಡ್ಸರೆ. ಒಂದು ಬಾಕ್ಸ್ ನಮಗೆ 600-700 ರೂಪಾಯಿ ತನಕ ಹೋಗುತ್ತೆ ಸರ್, ಅದು 15 ಕೆಜಿ 20 ಕೆಜಿ ಅದು ಸರ್ ಅದು. ಆಮೇಲೆ ರೇನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಬೆಳೆದು ಅದ್ರದ್ದು ಏನಾಗುತ್ತೆ ಸರ್, ಬೆಲೆ ಕಮ್ಮಿ ಆಗುತ್ತೆ, ಅದರದ್ದು ಹುಳಗಳೇ ಬರುತ್ತೆ ಅಂತೇಳಿ ತಿನ್ನಂಗಿಲ್ಲ ಸರ್ ಜಾಸ್ತಿ ಜನ, ಶೀತ ಆಗ್ತದೆ ಅಂತೇಳಿ. ಈ ಟೈಮ್ನಲ್ಲಿ ಅಂದ್ರೆ ಬೇಸಿಗಾಲದಲ್ಲಿ ಬಹಳ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್. ಇತ್ತಿತ್ತಲಾಗಿ ನಾವು ಏನು ಡಿಮ್ಯಾಂಡ್ ಯಾಕಂತ ಕೇಳಕತ್ತ ನೋಡಿದ್ರೆ, ಎಲ್ಲಾ ಸರ್ ಜನ ಅದರ ಬಗ್ಗೆ ಬಹಳ ಇಚ್ಛಾಶಕ್ತಿಯಿಂದ ಅದನ್ನ ಜಲ್ದಿ ಅದನ್ನ ತಗೊಂಡು ತಿನ್ಬೇಕಪ್ಪ, ಆರೋಗ್ಯಕ್ಕೆ ಒಳ್ಳೇದು, ಹಣ್ಣುಗಳಲ್ಲಿ ಹಣ್ಣಿನ ರಾಜ ತರ ಅದು ಅಷ್ಟೊಂದು ಅಂದ್ರೆ ಏನು ವಿಟಮಿನ್ಸ್ ಪ್ರೋಟೀನು ಮತ್ತೆ ಫೈಬರ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಸರ್, ನಮ್ಗೆ ಮಾಹಿತಿ ಇಲ್ಲ, ದೊಡ್ಡವರು ಹೇಳ್ತಿರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡವರು. ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಅದು ತಿನ್ನೋದ್ರಿಂದ ಬಿ ಪಿ ಗೆ ಇದ್ದವ್ರಿಗೆ ಚೆನ್ನಾಗಿ ಅಂತ ಹೇಳ್ತಾರಲ್ಲ, ಅದನ್ನ ಬಹಳ ಜನ ಹಿರಿಯರು ಬಹಳ ತಿಂತಾರೆ ಸರ್. ಅವಾಗ ಮಕ್ಕಳಷ್ಟು ತಿಂತಿದ್ದು ನಾವು ಸಣ್ಣವರು ಇದ್ದಾಗ ನೋಡಿ, ಈಗ ಈ ಮಕ್ಕಳ ಜೊತೆಗೆ ಹಿರಿಯರು ನಾಗರಿಕರು ತಿಂತಾರ, ಅದರಿಂದ ನಮಗೆ ಒಳ್ಳೆ ಒಂದು ರೇಟ್ ಚೆನ್ನಾಗಿದೆ, ರೇಟ್ ಬರ್ತಾ ಇದೆ ಸರ್. ಈಗ 2 ಎಕರೆದಲ್ಲಿ ಸುಮಾರು ಈಗ ಸೀಸನ್ ಅಲ್ಲಿ ಎಷ್ಟು ಬಾಕ್ಸ್ ಕೊಡ್ ಹೋಗ್ತವೆ ಅಂದಾಜು ಸರ್? ನಾವು ವಾರಕ್ಕ ಒಂದ್ಸಲ ನಾವು ಅದು ಕಾಪು ಅಂದ್ರೆ ಕಾಯಿಗಳು ಒಂದೇ ಸೈಜ್ ಇರಲ್ಲ ಸರ್ ಅದು. ಇವಾಗ ಹಣ್ಣಕ್ಕೆ ಬಂದಾಗ ಆ ಕಾಯಿಗಳನ್ನ ಏನ್ ಮಾಡ್ತೀವಿ, ಒಂದು ಗಿಡದಲ್ಲಿ ಒಂದು 300-400-100 ಈ ತರ ಕಾಯಿಗಳು ಬಂದ್ಬಿಡುತ್ತೆ ಸರ್ ದೊಡ್ಡ ಗಿಡದಲ್ಲಿ. ಒಂದು 200 ಕಾಯಿ ಆಗಿದ್ರೆ ಅದರಲ್ಲಿ ಒಂದು 50 ಹಣ್ಣಾಗ್ತವ, ಇನ್ನು ಸಣ್ಣ ಕಾಯಿ ಇರ್ತವ, ಅದ್ರ ಸೈಜ್ ಬೇರೆ ಬೇರೆ, 1 ಇಂಚು 2 ಇಂಚು 1.5 ಇಂಚು ಈ ತರ ಸಣ್ಣ ಈ ತರ ಇರ್ತಲ್ಲ, ಹಣ್ಣಾಗಿದ್ದು ಎಲ್ಲ ಕಾಯಿಗಳು ಅರಿತು ಬಿಡ್ತೀವಿ ಸರ್. ಒಂದೊಂದ್ಸಲ 25-30 ಬಾಕ್ಸು ಒಂದು 30 ಬಾಕ್ಸ್ ಒಂದು ಆಟೋ ತಗೊಂಡೋಗಿ ನಾವು ಡಂಪ್ ಮಾಡ್ತೀವಿ ಸರ್. ಒಮ್ಮೆಲೆ ಹರಿದು ಬಿಡ್ತಾರೆ ಹೇಗೆ? ಹಂತ ಹಂತವಾಗಿ ಇರ್ತದೆ ಸರ್. ನಮಗೆ ಒಂದ್ಸಲ ಹರಿದ್ರೆ 25-30 ಸಾವಿರ ರೂಪಾಯಿ ನಮಗೆ ಆದಾಯ ಬರುತ್ತೆ ಸರ್. ಒಂದು 6-7 ಸಲ ಆಗುತ್ತೆ ಸರ್ ಆ ತರ ನಮಗೆ. ಒಂದು 3 ತಿಂಗಳು 2 ತಿಂಗಳು ಕಂಟಿನ್ಯೂ ಬಂದ್ಬಿಡ್ತಾರೆ ಸರ್, ನಮಗೆ ಅನುಕೂಲ ಆಗುತ್ತೆ ಸರ್ ಎಲ್ಲ ನಮಗೆ. ಹೌದು. ಇನ್ನು ನೇರಳೆ ಇನ್ನು ಮಾರ್ಕೆಟ್ ಸರ್? ನೇರಳೆ ಇವಾಗ ಲಾಸ್ಟ್ ಇಯರ್ ಸ್ಟಾರ್ಟ್ ಆಯ್ತು ಸರ್ ನೇರಳೆ. ನೇರಳೆ ನಮ್ ಬಂದಿದ್ದು 5.5-6 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಯ್ತು ಸರ್, ಲಾಸ್ಟ್ ಇಯರ್ ಕ್ರಾಪ್ ಬಂತು ಸರ್ ಅದು. ಪ್ರಾರಂಭಿಕ ಅಂತ ಸರ್, ಈ ವರ್ಷ ನೋಡ್ಬೇಕು ಸರ್ ಎಷ್ಟು ಬರ್ತದೆ ಭಗವಂತನ ಇದು. ಗಿಡಗಳ ಮಾತ್ರ ಇವಾಗ ಸರ್ ಎಲ್ಲ ಹೂ ಎಲ್ಲ ಬಿಟ್ಟಿದೆ ಸಣ್ಣ ಈ ತರ ಕಾಯಿ ಎಲ್ಲ ಇದ್ರದ್ದು, ಅಂದ್ರೆ ಅದು ಹಣ್ಣಾಗ್ಲಿಕ್ಕೆ ಏನು ಎಲ್ಲ ಇದಂತೀವಲ್ಲ ಸರ್ ಹೂ ಬಿಟ್ಟಿದಂತೀವಲ್ಲ ಅದೆಲ್ಲ ಆಗಿದೆ ಸರ್. ಅದಕ್ಕೆ ಚೆನ್ನಾಗಿ ಬರಬೇಕಂತ ಅನಿಸ್ಕೊಂಡಿದ್ದೀವಿ ಸರ್. ಹೇಗೆ ಬೆಳೀತಾ ಇದೆ, ಯಾಕಂದ್ರೆ ನೆರಳು ಬೆಳೆ ಬೇರೆ ಭಾಗದಲ್ಲಿ ಬೆಳೆಯುವ ಹಾಗೆ ಚೆನ್ನಾಗಿ ಆರೋಗ್ಯಯುತವಾಗಿ ಬೆಳೆದಿದೆ? ಚೆನ್ನಾಗಿದೆ ಸರ್, ಗಿಡಗಳು ಮಾತ್ರ ಬಹಳ ಫಸ್ಟ್ ಕ್ಲಾಸ್ ಇದೆ ಸರ್. ಆ ಒಳ್ಳೆ ಗಿಡಗಳು ಕೊಡಿಸಿದ್ದಾರೆ ಸರ್ ನಮಗೆ. ಆ ಗಿಡ ಅದ್ರ ಮೇಲೆ ಒಂದು ಇದಿದೆ ಸರ್, ಚೆನ್ನಾಗಿ ಹೇಗಿದೆ ತಾವು ಕಳೆದ ವರ್ಷ ನೋಡಿದಾಗ? ಬಹಳ ಚೆಂದಿದೆ ಸರ್. ನಾವು ಬೇರೆ ಮಾರ್ಕೆಟ್ ನಿಂದ ಬಂದಿದ್ದು ಮೊದಲು ತಿಂತಿದ್ವಿ ಸರ್ ನಾವು ರಾಯಚೂರಿನಲ್ಲಿ, ಮಳೆಗಾಲ ಪ್ರಾರಂಭಿಕದಲ್ಲಿ ತಿಂತಿದ್ವಲ್ಲ, ಅದಕ್ಕಿಂತ ನಮ್ಮ ಹೊಲದಲ್ಲಿ ಬೆಳೆದಿದ್ರೆ ಬಹಳ ಸಿಹಿ ಸರ್. ಹೌದು, ಬಹಳಷ್ಟು ತುಟ್ಟಿಯಾದಂತದ್ದು, ಕಾಲ್ ಕೆಜಿಗೆ 200-205 ರೂಪಾಯಿ ಮಾರುವಂತದ್ದು. ಲಾಸ್ಟ್ ನಮಗೆ ಒಂದು 25,000 ರೂಪಾಯಿ ದುಡ್ಡು ಬಂತು ಸರ್. ಅದನ್ನ ಮಾಡಿದ್ವಿ ಮೊದಲನೇ ಬೆಳೆ, ಒಂದು 25,000 ಬಂತು ಸರ್. ಈ ಸಲ 1,00,000-1,50,000 ಬರ್ತದೆ ಅಂತ ಒಂದು ಅನ್ಕೊಂಡಿದ್ವಿ ಸರ್. ಹೌದು, ಏನಾಗ್ತದ ನೋಡ್ಬೇಕು ಸರ್. ಅದು ಹೇಗೆ ಸಿಹಿ ಇರೋದ್ರಿಂದ ಅದು ತೊಗಟೆ ಹೇಗೆ ಚೆನ್ನಾಗಿದೆ? ಬಹಳ ಫಸ್ಟ್ ಕ್ಲಾಸ್ ಇದೆ ಸರ್. ಬೀಜ ಬಹಳ ಸಣ್ಣಗಿದೆ ಸರ್, ಅದು ಜಾಸ್ತಿ ಇದೆ, ಪಲ್ಪ್ ಜಾಸ್ತಿ ಇದೆ, ಪಲ್ಪ್ ಜಾಸ್ತಿ ಇದೆ ಸರ್. ಬೀಜ ಸಣ್ಣದು, ಮಾರ್ಕೆಟ್ ಮಾರ್ಕೆಟ್ ಫುಲ್ ಡಿಮ್ಯಾಂಡ್ ಇದೆ ಸರ್. ನನಗೆ ಇವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಅಲ್ಲಿ ಅಂಗಡಿಗಳಿದೆಲ್ಲ, ಬಂದ ತಕ್ಷಣ ನಮಗೆ ಕೊಡಪ್ಪ ಅದನ್ನ ಬೇರೆಯವ್ರಿಗೆ ಮಾರಬೇಡ, ನಾವು ನಿಮ್ಗೆ ಒಳ್ಳೆ ರೇಟ್ ಕೊಡ್ತೀವಿ ಅಂತ ವ್ಯಾಪಾರಸ್ಥರು ಅವಾಗ ನಮಗೆ ಬೇಡಿಕೆ ಇದೆ ಸರ್. ನಾವು ಅಲ್ಲಿ ಬಜಾರ್ ನಲ್ಲಿ ಹೋದಾಗ ಅವರು ಹೇಳ್ತಿರ್ತಾರೆ ನಮಗೆ, ಈ ಸಲ ಬೆಳೆ ನಮ್ಮಂಗೆ ಕೊಡಪ್ಪ ನಿಮ್ಗೆ ಒಳ್ಳೆ ರೇಟ್ ಕೊಡಿಸ್ತೀನಿ ಅಂತಾರೆ. ಅವು ಒಳ್ಳೆ ರೇಟು ಕೊಡಿಸ್ತಾ ಇದ್ದಾರೆ. ಈಗ ನರಸರೆಡ್ಡಿ ಅವರು, ಈಗ ರಾಯಚೂರಲ್ಲಿ ಅಲ್ಲಲ್ಲಿ ಮಾಲ್ಗಳಾಗಿದ್ದಾವೆ, ಸೂಪರ್ ಮಾರ್ಕೆಟ್ಗಳಾಗಿದ್ದಾವೆ, ತಮ್ಮದು ತಾಜಾ ಹಣ್ಣು, ಈಗ ಪೇರಲೆ ಆಗಿರ್ಬೋದು, ಜೊತೆಗೆ ಈಗ ನೇರಳೆ ಆಗಿರ್ಬೋದು, ಇವುಗಳಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ಹೇಗೆ? ಇಲ್ಲ ಸರ್, ನಮ್ಮ ಕ್ರಾಪ್ ಬರೋದು ಇಲ್ಲಿ ಈ ರಾಯಚೂರು ಮಾರ್ಕೆಟ್ನಲ್ಲೇ ಕನ್ಸ್ಯೂಮ್ಷನ್ ಜಾಸ್ತಿ ಇದೆ ಸರ್. ಇಲ್ಲೇ ತೊಗೊಂಡ್ಬಿಡ್ತಾರ, ಹೊಲಕ್ಕೆ ಬಂದ್ಬಿಡ್ತಾರ ಸರ್. ಹಣ್ಣು ಚೆನ್ನಾಗಿದೆಯಲ್ಲ ಸರ್, ಚೆನ್ನಾಗಿ ಕ್ವಾಲಿಟಿ ಇದೆ ಚೆನ್ನಾಗಿದೆ ಅಂದರೆ ಹೊಲದಲ್ಲಿ ಬಂದು ಮೊದಲೇ ನಮಗೆ ಸ್ವಲ್ಪ ರೊಕ್ಕ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಹೋಗಿ ಅದನ್ನು ತೊಗೊಂಥ ಒಂದು ಪರಿಸ್ಥಿತಿ ನಮ್ಮ ರಾಯಚೂರಿನಲ್ಲಿ ಇದೆ ಸರ್. ಅದರಿಂದ ನಾವೇನು ಮಾಲ್ಗಳಿಗೆ ಹೋಗೋದೇನು ಅವಶ್ಯಕತೆ ಬಿದ್ದಿಲ್ಲ ಸರ್ ನಮಗೆ, ಇಲ್ಲೇ ಹೋಗ್ತಾ ಇದೆ. ಈಗ ತಾವು ಜೊತೆಗೆ 4 ಎಕರೆ ದಸೇರಿ ಮಾವು ಹಾಕೊಂಡಿವಿ ಅಂತ ಹೇಳಿದ್ರಿ, ಮಾವಿಗೆ ಅಂತರ ಆಗಿರ್ಬೋದು, ಅದನ್ನ ಹೇಗೆ ಆರಂಭ ಮಾಡಿದ್ರಿ? ಈಗ ನಮ್ಮಲ್ಲಿ ಬೇನಿಶಾನ್ ಬಹಳಷ್ಟು ಜನ ಹಾಕ್ತಾರೆ, ತಾವು ಯಾಕೆ ದಸರಿಗೆ ಹೋಗಿದ್ರಿ ಸರ್? ಯಾಕಂದ್ರೆ ಬೇನಿಶಾನು ಕಾಯಿ ದಪ್ಪ ಬರ್ತದೆ ಮತ್ತೆ ಹುಳುವನ್ನು ಜಲ್ದಿ ಬಿದ್ದು ಬಿಡ್ತದೆ ಸರ್, ಅದು ಸಿಹಿ ಇರೋದಿಲ್ಲ. ಹೌದು, ದಸರಿ ಸಣ್ಣದು ಸರ್ ಸೈಜು, ದಸರಿ ಸಣ್ಣದು, ಅದು ಅದರದ್ದು ಏನು ಬೀಜ ಇರ್ತಾರೆ ಸರ್ ಬಹಳ ತಿನ್ನಾಗ್ತದೆ, ದಪ್ಪಿರೋದಿಲ್ಲ ಸಣ್ಣಗೆ, ಅದು ಇಷ್ಟು ಸಿಹಿ ಇರ್ತದೆ ಸರ್. ಕಾಯಿ ಮಾತ್ರ ಹಣ್ಣಾಗದು ಸಣ್ಣದ ಸೈಜು, ಆದ್ರೂ ಸಿಹಿ ಜಾಸ್ತಿ ಇದೆ ಸರ್. ಅದು ಬೆನಿಸನ್ ದಪ್ಪ ಇರ್ತದೆ, ಸಪ್ಪಗಿರ್ತದೆ ಅಂದ್ರೆ ಸರ್, ನಮ್ಮ ರಾಯಚೂರು ಮಾರ್ಕೆಟ್ನಲ್ಲಿ ಸಿಹಿ ಹಣ್ಣುಗಳಿಗೆ ಬೆಲೆ ಜಾಸ್ತಿ, ರೇಟ್ ಜಾಸ್ತಿ. ಆ ದೃಷ್ಟಿಯಿಂದ ನಾವು ಅಷ್ಟು ಎಲ್ಲಾರ್ ಜನರಲ್ ಆಗಿ ಎಲ್ಲಾ ಕಡೆ ಹಾಕಿದ್ರೆ ಬೇಸನ್ ಡಿಮ್ಯಾಂಡ್ ಇದಕ್ಕೆ ಬರುತ್ತೆ ಅಂತೇಳಿ ಇದಾಕಿದ್ವಿ. ಹಂಗಾಗಿ ಲಾಸ್ಟ್ ಇಯರ್ ಕ್ರಾಪ್ ಬಂತು ಸರ್, ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದೆ ನಮ್ಮ ಕ್ರಾಪು, ಅಲ್ಲಿ ಚೆನ್ನಾಗಿ ನಮಗೆ ಒಳ್ಳೆ ಲಾಭ ಆಯಿತು. ಈ ಸಲವೂ ಬಹಳ ಹೂವೆಲ್ಲ ಬಿಟ್ಟಿದೆ, ಎಲ್ಲ ಈ ಬೇಸಿಗೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಸರ್. ಹೇಗೆ ಈ ಸಲ ಈಗ ಹೂವು ಆಗ್ತಿರ್ಬೇಕು, ಕಾಯಿ ಕಟ್ಟೋದು ಹೇಗೆ? ಹೂವು ಕಳೆದ ವರ್ಷ ನೋಡಿದಾಗ ಈ ವರ್ಷದ ನಿಮ್ದು ಮಾವು ಹೇಗಿದೆ? ಈ ಲಾಸ್ಟ್ ಇಯರ್ಕಿಂತ ಈ ವರ್ಷ ಬಹಳ ಚೆಂದ ಇದೆ ಸರ್. ನಮಗನ್ಸದ ಈ ವರ್ಷ ಒಂದು 300-400 ಕಾಯಿ ಅನಿಸ್ತದೆ ಸರ್. ಮತ್ತೆ ಅಷ್ಟು ಬರಂಗಿಲ್ಲ ಅಂತಾರೆ, ನಾವು ಹೊಸಬರಲ್ಲ, ಅಷ್ಟು ಬರಂಗಿಲ್ಲ, ಎಲ್ಲ ಉದುರೋಗುತ್ತೆ. ಒಂದು 150-150 ಕಾಯಿ ಗ್ಯಾರಂಟಿ ಬರ್ತಪ್ಪ ಅಂತ ಒಂದು ರೈತರಲ್ಲಿ ನಾವು ಕುಂತು ಮಾತಾಡುವಾಗ ಒಂದು ಚರ್ಚೆ ಆಗುತ್ತೆ. ಆ ಕಾಯಿಗಳು ಎಲ್ಲ ನೋಡ್ಬಿಟ್ರೆ 300-400 ತರ ಕಾಣಿಸ್ತದೆ. ಹೌದು, ಎಲ್ಲ ಕಚ್ಚೋದಿಲ್ಲ ಅಂತ ಹೇಳಿ. ಹೌದೌದೌದು, ಬರೋದಿಲ್ಲ, ಎಲ್ಲ 150 ಅಷ್ಟೇ, 100-150-200 ಒಳಗೆ ಬರ್ಬೋದು ಒಂದು ಗಿಡಕ್ಕಂತ ಒಂದು ನಾವು ರೈತರು ಹಿರಿಯರ ಜೊತೆಗೆ ಮಾತಾಡಿದಾಗ ಅನುಭವಸ್ತರು ಹೇಳ್ತಾರೆ ಸರ್. ಹೇಗೆ ನೀರಾವರಿ, ಹನಿ ನೀರಾವರಿ ಮಾಡ್ತಿರೋ ಅಥವಾ ಕಾಲುವೆ ಹರಿ ನೀರಾವರಿ ಮಾಡ್ತಿರೋ, ಹೇಗೆ ನೀರು ವ್ಯವಸ್ಥೆ? ನೀರಿನ ಸರ್ ಹನಿ ನೀರಾವರಿ ಇದೆ ನಮ್ಗೆ, ಡ್ರಿಪ್ ಇದೆ. ಡ್ರಿಪ್ ನಾವು ಆಲ್ಟರ್ನೇಟಿವ್ ಡೇಸ್ ಆ ತರ ನಾವು ಒಂದು 2 ದಿನ ಮ್ಯಾಂಗೋಗ್ ಬಿಡ್ತೀವಿ, ಒಂದೆರಡು ದಿನ ನಮ್ಮ ಪೇರಳಿಗೆ ನೇರಳೆ ಹಣ್ಣಿಗೆ ಈ ತರ ಒಂದಿನ ಅದು ಇದು ಇದು ಮಾಡ್ಕೊಂಡು ಬಿಡ್ತೀವಿ. ನಾವು ಗಿಡಗಳೆಲ್ಲ ಅಡ್ಡಾಡ್ತಿರ್ತೀವಲ್ಲ ಸರ್, ಎಲ್ಲಿ ಕಮ್ಮಿ ಇದೆ ನೀರು, ಯಾವ ಭಾಗದಲ್ಲಿ ಕಮ್ಮಿ ಆಗ್ತಾ ಇದೆ ಹನಿ ಇದು ಅಂತೇಳಿ ನೋಡಿಕೊಂಡು ನಮ್ದು ಪೇರಳೆ ಗಿಡದಲ್ಲಿ ಜಾಸ್ತಿ ಹಾಕಿದ್ರಲ್ಲಿ ಜಾಸ್ತಿ ಇದ್ರೆ ಅದನ್ನ ಕಮ್ಮಿ ಮಾಡಿಕೊಂಡು ಮಾವುಕ್ಕೆ ಬಿಟ್ಕೊಂಡ್ಬಿಡ್ತೀವಿ. ಮತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿ ಆದ್ರೆ ಸರ್ ಕರೆಕ್ಟ್ ಅನ್ಸಿದ್ರೆ ಅದನ್ನ ಬಿಟ್ಟು ಮತ್ತೆ ನಾವು ಇದಕ್ಕೂ ನೇರಳೆ ಹಣ್ಣುಕ್ಕೂ ಬಿಟ್ಕೊಂತೀವಿ ಸರ್. ಈಗ ನೋಡಿ, ತಾವು ಈಗ ತೋಟಗಾರಿಕೆ ಮಾಡೋಕ್ಕಿಂತ ಮುಂಚೆ ತಾವು ಒಣ ಬೇಸಾಯದ ರೈತರು, ಮಳೆ ಆಶ್ರಯದಲ್ಲಿ ತಾವು ಬೆಳೆಗಳನ್ನ ಬೆಳೆತಿದ್ರಿ, ಹೇಗೆ ಅನಿಸ್ತಿದೆ ಈಗ ತೋಟಗಾರಿಕೆ ಮಾಡ್ಕೊಂಡ್ಮೇಲೆ, ಹೇಗೆ ಲಾಭದಾಯಕವಾಗಿ ನಿಮಗೆ ಸಂತೋಷ ಇದೆಯಾ ಸರ್? ಅವಾಗ ನಾವು ವರ್ಷದಲ್ಲಿ ಒಂದೇ ನಾವು ಜೋಳ ಹಾಕ್ತೀವಿ ಸರ್, ಆ ಭಾಗದಲ್ಲಿ ಜೋಳ ಹಾಕ್ತಿದ್ವಿ, ತೊಗರಿ, ಹತ್ತಿ ನಮ್ಮ ಹೊಲಗಳಲ್ಲಿ ಇವು 3 ಯಾವಾಗ್ಲೂ ಹಾಕ್ತಿದ್ವಿ ಸರ್. ಅದು ವರ್ಷಕ್ಕೆ ಬರೋದು ಸರ್ ಬೆಳೆ, ಈ ವರ್ಷ ನಾವು ಬಿತ್ತನೆ ಆದ್ಮೇಲೆ ಅದರದ್ದು ಇಳುವರಿ ಎಲ್ಲ ಬಂದ್ಮೇಲೆ ಕಟಾವ್ ಆದ್ಮೇಲೆ ರೊಕ್ಕ ಬರೋದು ವರ್ಷಕ್ಕೆ ಒಂದ್ಸಲ ಒಂದೇ ವರ್ಷಕ್ಕೆ ಒಂದೇ ಬೆಳೆ ಒಂದೇ ಬೆಳೆ ಸರ್. ಇದಾದ್ರೆ ಏನಾಗ್ತದೆ ಸರ್, ಯಾವಾಗಲೂ ನಮ್ಮ ಯಾವಾಗಲೂ ಒಂದು ವಾರ ಹತ್ತದಿಂದಲ್ಲಿ ನಮಗೆ ಜಾಮು ಮಾರ್ಕೊಂಡು ಬರ್ತೀವಲ್ಲ ದುಡ್ಡು ಬರುತ್ತೆ, ಇವೆಲ್ಲ ಇದರಿಂದ ಏನಾಗುತ್ತೆ ಸರ್, ನಮ್ಮ ಕೈಯಲ್ಲಿ ದುಡ್ಡು ಆಡುತ್ತೆ ಸರ್. ಜೊತೆಗೆ ತಮಗೆ ವರ್ಷದ ಎಲ್ಲ ತಿಂಗಳಿಗೂ ಕೂಡ ಬೆಳೆ ದುಡ್ಡು ನೋಡಿ ಹೊಲದಲ್ಲಿ ಕಾಣ್ತದೆ, ಹಸಿರು ಕಾಣ್ತದೆ, ಹಸಿರು ಕಾಣ್ತದೆ, ನಾವು ದುಡ್ಡು ನೋಡ್ತೀವಿ, ನಮಗೆ ಮಿನಿಮಮ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ ಸರ್. ಈಗ ನರಸಡ್ಡಿ ಅವರೇ, ಮುಖ್ಯವಾಗಿ ತಮ್ಮದು ಹೊಲ ಪಟ್ಟಣದ ಪಕ್ಕದಲ್ಲಿದೆ, ಯಾಕಂತಂದ್ರೆ ದಕ್ಕಡಿಕೆ ಜಾಸ್ತಿ ಆಗ್ಬಹುದು, ಅಲ್ಲೆಲ್ಲ ಜನ ಕೈ ಹಾಕ್ಬಹುದು, ಹೇಗೆ ಫಿನಿಶಿಂಗ್ ಏನಾರ ಮಾಡ್ಕೊಂಡ್ರೆ? ಹೌದು ಸರ್, ಅದು ಮೆಸ್ ಕಬೂತರ್ ಮೆಸ್ ಅಂತೀವಿ ಸರ್, ಅದಕ್ಕೆ ಎಲ್ಲ ಕಡೆ ನಮ್ಮ ಹೊಲದ ಸುತ್ತ ಕಬೂತರ್ ಮೆಸ್ ಹಾಕಿದೀವಿ ಸರ್. ಏನಾದ್ರೂ ಸೋಲಾರ್ ಏನಾದ್ರು ಹಾಕೊಂಡಿದ್ದೀವಿ? ಏನು ಸರ್, ಕರೆಂಟ್ ಇದೆ ಸರ್, ನಮ್ಮ ಪುಣ್ಯಕ್ಕೆ 24 ವರ್ಷದನು ಕರೆಂಟ್ ಇದೆ, ಪಕ್ಕದಲ್ಲಿ ಲೈನ್ಗಳು ಹೋಗಿದೆ ಸರ್. ಅದು ರಾಯಚೂರು ನಗರ ವ್ಯಾಪ್ತಿಲಿ ಬರೋದ್ರಿಂದ 24 ತಾಸು ಕರೆಂಟ್ ಇದೆ ಸರ್, ಅದು ನಮ್ದು ಅದೃಷ್ಟ ಸರ್. ಅದರಿಂದ ನಮಗೆ ಕರೆಂಟಿಂದ ಏನು ಅನುಭವ ಕೊರತೆ ಅನಿಸ್ಲಿಲ್ಲ. ಅದರಿಂದ ನಮ್ಗೆ ಏನು, ಯಾಕಂತಂದ್ರೆ ಈಗ ಹಣ್ಣಿಂದು ತಿನ್ನುವ ಒಂದು ವಸ್ತು ಎಲ್ಲರೂ ಕೈ ಹಾಕೋರು ಬರೋರು, ಅದಕ್ಕೆ ನಾವು ಸ್ವಲ್ಪ ದೇಕರಿಗೆ ಫಿನಿಶಿಂಗ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಸರ್. ಕೊಡ್ತೀವಿ ಸರ್, ಬರ್ತಾರಲ್ಲ ನಮ್ಮ ಪರಿಚಯ ಬರ್ತಾರೆ, ನಮ್ಗೆ ಸಂತೋಷ ಸರ್. ಅವ್ರು ಬಂದು ತಗೊಂಡೋಗಿ ಅವ್ರ ಹೊಲದಲ್ಲಿ ನಾವು ಜೇನರ್ ಹೊಲಕ್ಕೆ ಹೋಗಿದ್ವಪ್ಪ ಹಣ್ಣು ತಿಂದಿವಿ ಅಂದ್ರೆ ಅದೊಂದು ಸಂತೋಷ ಅನ್ ಸರ್. ಕೊಡ್ತೀವಿ ಆ ತರ ಏನಿಲ್ಲ ಸರ್, ನಾವು ಬಂದವರಿಗೆಲ್ಲ ಹಣ್ಣು ಕೊಡ್ತೀವಿ, ನಮ್ಗೊಂದು ಸಂತೋಷ ಅನಿಸ್ತಾರೆ. ನಮ್ಮ ಹೊಲದಲ್ಲಿ ತಿಂದ್ರೆ ಅವ್ರ ಹೊಲದಲ್ಲಿ ತಿಂದ್ರೆ ಅದೊಂದು ಹೆಸರು ಅಂತ ಒಂದು ಸಂತೋಷ. ಈಗ ಜೊತೆಗೆ ಈಗ ನಿರ್ವಹಣೆ ಬಹಳ ಮುಖ್ಯ, ತಾವು ಯಾವ ಗೊಬ್ಬರವನ್ನು ಹೆಚ್ಚಾಗ್ತೀರಿ, ಸರ್ಕಾರಿ ಗೊಬ್ಬರ ಹೆಚ್ಚಾಗ್ತಿರು ಅಥವಾ ಏನಾದ್ರೂ ತಿಪ್ಪಿ ಗೊಬ್ಬರ ಹೆಚ್ಚಾಗ್ತಿರು? ಹೇಗೆ ಈಗ ರೈತರು ಅಥವಾ ಬಳಕೆದಾರರು ಏನ್ ಬಯಸ್ತಾರೆ, ರಾಸಾಯನಿಕವಾಗಿ ಮುಕ್ತವಾಗಿರುವಂತದ್ದು ಫ್ರೀ ಕೆಮಿಕಲ್ ಫರ್ಟಿಲೈಸರ್ ಅಂತದನ್ನ ಜಾಸ್ತಿ ಇಷ್ಟಪಡ್ತಾರೆ, ತಾವು ಹೇಗೆ ಜಾಸ್ತಿ ಒತ್ತು ಯಾವುದಕ್ಕೆ? ಏನು ಸರ್, ಸಾವಯವ ಗೊಬ್ಬರ ಅಂತೀವಲ್ಲ ಸರ್, ತಿಪ್ಪೆ ಗೊಬ್ಬರ. ನಾವು ಏನಾಗ್ತಾ ಇದೆ ಸರ್, ಇವಾಗ ಹಳ್ಳಿಗಳಲ್ಲಿ ಇವಾಗ ಕುರಿ ಮೇಕೆವು ಇದಿರ್ತಿಲ್ಲ ಸರ್, ಕೆಲವೊಂದು ಹಟ್ಟಿ ಕುಂದಿರ್ಸ್ತಾರೆ, ಕುಡಿಸ್ತಾರ, ಅದರಲ್ಲಿ ಅವರು ಸ್ಟಾಕ್ ಇಟ್ಕೊಂಡಿರ್ತ ಸರ್. ಅದ್ರ ನಾವು ಟ್ಯಾಕ್ಟರ್ಗೆ 3,000 ರೂಪಾಯಿ 4,000 ರೂಪಾಯಿ ಹಂಗ ತಗೊಂಬರ್ತೀವಿ ಸರ್. ಮತ್ತೆ ಎಂಡೆ ಗೊಬ್ಬರ ಅಂತೀವಿ ದನಕರದು, ಅದು ತಿಪ್ಪೆಗಳು ಹಳ್ಳಿಗೆ ಹಾಕೊಂಡಿರ್ತಾರೆ ಸರ್. ಅಲ್ಲಿ ನಾವು ಹೋಗಿ ಒಂದು ಟ್ಯಾಕ್ಟರ್ ಲೆಕ್ಕದಲ್ಲಿ ಕೊಡ್ತಾರೆ ಸರ್ ಅವರು, ಅಲ್ಲಿ ನಾವು ಅದು 2,500-3,000 ರೂಪಾಯಿ ಲೆಕ್ಕದಲ್ಲಿ ನಮ್ ಅವ್ರ ಕಡೆ ಇರ್ತದೆ ಸರ್, ನಾವೇ ಹೋಗಿ ತುಂಬ್ಕೊಂಡ್ ಬಂದಾಕ್ತಿವಿ. ಕಮ್ಮಿ ಬಿದ್ರೆ ನಮ್ಗೆ ಇನ್ನ ಬೇಕನ್ಸಿದಾಗ ನಮ್ಮ ಗೋಶಾಲದಲ್ಲಿ ಒಂದು ಅಲ್ಲಿ ತಗೊಂತೀವಿ ಸರ್. ಗೋಶಾಲದಲ್ಲಿ ಸಾಕಷ್ಟು ನಮ್ಮ ದನದ ಗೊಬ್ಬರ ಸಿಗ್ತದೆ, ಅಂದ್ರೆ ಟಿಪ್ಪರ್ ಅಂತಾರ ಸರ್, ಲಾರಿಗಳು ತುಂಬಿಕೊಂಡ್ ಬರಬೇಕು, ಟ್ರ್ಯಾಕ್ಟರ್ ಏನು ಕೊಡ್ತಾ ಇಲ್ಲ ಅವರು, ಜೆಸಿಬಿ ತಗೊಂಡೋಗಿ ಟಿಪ್ಪರ್ ತುಂಬಿಕೊಂಡು ಒಂದು 10,000, 12,000, 8,000 ಈ ತರ ಅವರು ಚಾರ್ಜ್ ಮಾಡ್ತಾರೆ ಸರ್. ಒಂದು ನಾವು 10-15 ಒಂದು ಟಿಪ್ಪರ್ ತಗೊಂಡು ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದು ಯಾವಾಗ ಯಾವಾಗ ಅನುಕೂಲ ಯಾವ ಟೈಮ್ನಲ್ಲಿ ಹಾಕ್ಬೇಕನ್ನೋದು ಇರುತ್ತಲ್ಲ ಸರ್, ಆ ತರ ನಾವು ಒಂದು ಗಿಡಕ್ಕೆ ನಾವು ಹಾಕಂತ ಹೋಗ್ತೀವಿ ಸರ್ ಎಂಡೆ ಗೊಬ್ಬರ. ಈಗ ಕೀಟ ರೋಗ ಕೆಲವೊಂದು ಸಮಸ್ಯೆಗಳು ಬರ್ತವೆ, ಈಗ ಕೆಲವೊಂದು ಮಳೆಗಾಲದ ಸಂದರ್ಭದಲ್ಲಿ ನೊಣಗಳು ಬರ್ತವೆ, ಕಾಯಿಯನ್ನು ಅವು ಹೋಲ್ ಹಾಕ್ಬಿಡ್ತವೆ, ಈಗ ಕೆಲವೊಂದು ರೋಗ ಬಂದ್ಬಿಡ್ತದೆ, ಕೆಲವೊಂದು ಸಲ ನೀರು ಯಾವಾಗ ಬಿಡಬೇಕು, ಅತಿ ಹೆಚ್ಚು ನೀರು ಅಂತಪ್ಪ ಅಂದ್ರೂ ಕೂಡ ಬೆಳೆಗಳಿಗೆ ತೊಂದರೆ ಆಗ್ತದೆ, ಕಡಿಮೆ ನೀರಾದ್ರೂ ಕೂಡ ಸಮಸ್ಯೆಗಳು ಆಗ್ತವೆ. ಏನಾದರೂ ಸಮಸ್ಯೆ ಬಂದಾಗ ನೀವು ಯಾರನ್ನು ಬಿಟ್ಟಾಕ್ತೀರಿ ಸರ್? ಈಗ ಕ್ರಿಮಿ ಇದು ಏನಾದರೂ ಹುಳುಗಳು ಬಿದ್ದಾಗ ನಮಗೆ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಸರ್, ಹೌದು, ಅಲ್ಲಿ ಎಜಿ ಶ್ರೀನಿವಾಸ್ ಸರ್ ಇದ್ದಾರೆ ಸರ್, ಮತ್ತೆ ಕುರುಬರು, ಹೌದು, ಎಜಿ ಶ್ರೀನಿವಾಸ್ ಸರ್ಗೆ ನಮ್ಗೆ ಅವೈಲೇಬಲ್ ಇರ್ತಾರೆ. ಸೀದಾ ಹೋಗಿ ಸರ್ ಹಿಂಗಿದೆ ಅಂತ ಅವ್ರಿಗೆ ಕೇಳಿದಾಗ ಅವರು ಮತ್ತೆ ಅವ್ರ ಟೀಮ್ನ ಬಂದ್ಬಿಡ್ತಾರೆ ಸರ್, ಅವರು ಬಂದು ನಮಗೆ ಹೊಲಕ್ಕೆ ಬಂದು ವಿಸಿಟ್ ಮಾಡ್ತಾರೆ. ನಾವು ಇವತ್ತು ಕೇಳಿದ್ವಿ ಸರ್, ಈ ಥರ ನಮಗೆ ಕೀಟ ಕ್ರಿಮಿಗಳದು ತೊಂದರೆ ಆಗ್ತದೆ ಸರ್, ಒಂದ್ಸಲ ವಿಸಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಅನ್ನ ಬಂದ್ಬಿಡ್ತಾರೆ ಅವ್ರ ಟೈಮ್ ನೋಡಿಕೊಂಡು ಬಂದು ಹೊಲದಲ್ಲಿ ಎಲ್ಲ ಕಡೆ ಅಡ್ಡಾಡಿ ಪ್ರತಿಯೊಂದು ಗಿಡ ಚೆಕ್ ಮಾಡಿಕೊಂಡು ಕಾಯಿ ಚೆಕ್ ಮಾಡಿಕೊಂಡು ಯಾವುದು ಕೀಟ ಇದೆ ಅಂತ ನೋಡಿಕೊಂಡು ಅವ್ರು ಗೈಡ್ ಮಾಡ್ತಾರೆ ಸರ್. ಅವ್ರು ಏನು ಗೈಡ್ ಮಾಡ್ತಾರೆ ಆ ಥರ ನಾವು ಔಷಧಿ ಸ್ವಲ್ಪ ಸಿಂಪಡ್ ಮಾಡ್ತೀವಿ ಸರ್ ಮಾಡ್ಕೊಂಡು. ಜೊತೆಗೆ ಈಗ ಮಾರ್ಕೆಟ್ ಪ್ರಾರಂಭಿಕ ಹಂತದಲ್ಲಿ ಈಗ ತಮಗೆ ಬೆಳೆಗಳು ಕ್ರಾಪ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಮೇಲೆ ಖರ್ಚೆಲ್ಲ ಹೊರಟು ಹೋಗ್ತಾ ಇದೆ, ಮುಖ್ಯವಾಗಿ ತೋಟಗಾರಿಕೆ ಮಾಡುವಂಥವರಿಗೆ ಸ್ವಲ್ಪ ತಾಳ್ಮೆ ಬೇಕು, ಯಾಕಂತಂದ್ರೆ ಈಗ ನಾವು ತರಕಾರಿ ಬೆಳೆದೇವಪ್ಪ ಅಂತಂದ್ರೆ ತಿಂಗಳಿಗೆ 2 ತಿಂಗಳಿಗೂ ಬೆಳೆ ಬಂದ್ಬಿಡ್ತದೆ. ಏನು ಹೇಳಕ್ ಇಷ್ಟಪಡ್ತೀರಿ ತೋಟಗಾರಿಕೆಯನ್ನು ಮಾಡೋರಿಗೆ? ನಮ್ಮ ರೈತರಲ್ಲಿ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಸರ್, ಇವಾಗ ದಿನ ದುಡ್ಡು ಬರಬೇಕಂದ್ರೆ ಇವನ್ನು ನಮಗೆ ಕಾಯಿಪಲ್ಯ ಅವೆಲ್ಲ ಹಾಕೊಂಡು ಅದೊಂದು ಇದೆ ಸರ್, ಅನುಕೂಲ ಆಗ್ತದೆ ಖರ್ಚಿಗೆ ಅಂತೀವಿ ಸರ್, ಕೈ ಖರ್ಚಿಗೆ ಓಡಾಟಕ್ಕೆ ಅನುಕೂಲ ಆಗುತ್ತೆ ಸರ್. ಇದರಿಂದ ಸ್ವಲ್ಪ ನಾವು ಈ ತೋಟಗಾರಿಕೆ ಇಂಥ ತೋಟಗಾರಿಕೆ ಹಣ್ಣುಗಳು ಒಂದು ಮಾಡೋದ್ರಿಂದ ಬಹುವಾರ್ಷಿಕ ಒಂದು ಸುಮಾರು ವರ್ಷಗಳವರೆಗೆ ನಮಗೆ ಬೆಳೆ ಬರ್ತದೆ ಸರ್. ಎಲ್ಲ ಹೇಳ್ತಾ ಇದ್ದಾರೆ ಸರ್, 20-25 ವರ್ಷದ ತನಕ ಗಿಡಗಳಿಗೆ ಏನು ತೊಂದರೆ ಇಲ್ಲ, ಅಲ್ಲಿ ತನಕ ಇದು ಬರುತ್ತೆ ಅಂತಾರಲ್ಲ. ಇದರಿಂದ ನಮಗೆ ವಾರದಲ್ಲಿ ಒಂದ್ಸಲ ಎರಡು ಸಲ ದುಡ್ಡು ಸಿಗ್ತದ. ಮತ್ತೆ ಇವಾಗ ತೈವಾನ್ ಪಿಂತೆ ತಗೊಳ್ ಸರ್ ನೀವು, ವಾರಕ್ಕೆ ಒಂದ್ಸಲ ನಮಗೆ 25,000-30,000 ಸಿಗ್ತದೆ ಸರ್. ಎಷ್ಟು ಅನುಕೂಲಕ್ಕೆ ಸರ್ ಜೀವನಕ್ಕೆ. ಮತ್ತೆ ಮಾವು ಅಂದ್ರೆ ಏನು, ಒಂದು ವರ್ಷ ಅಂದ್ರೆ ಸರ್ ಸಮ್ಮರ್ ಸೀಸನ್ ಅಲ್ಲಿ ಬೇಸಿಗೆಕಾಲದಲ್ಲಿ ಬಂದ್ಬಿಡುತ್ತೆ. ನಾವು ದಿನನಿತ್ಯಕ್ಕೆ ಏನ್ ಬೇಕಾಗ್ತದ, ಇದು ಪೇರಳ ಹಣ್ಣಿಂದೆಲ್ಲ ನಾವು ಬಳಕೆ ಮಾಡ್ಕೋಬಹುದು ದೈನಂದಿನ ಖರ್ಚುಗಳಿಗೆ. ಅದೇನಾಗ ಸರ್, ಇದು ಮಾವಿಂದು ದುಡ್ಡು ಅವಾಗ ಬರ್ತಲ್ಲ ನಮಗೆ, ಬೇರೆ ಎಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ ಜೀವನಕ್ಕೆ, ಮುಂದೆ ಎಜುಕೇಷನ್ಗಾಗ್ಲಿ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ, ನಮಗಾಗ್ಲಿ ಅನುಕೂಲ ಆಗುತ್ತೆ ಸರ್. ಅಥವಾ ಒಂದ್ಸಲ ದುಡ್ಡು ಬರುತ್ತೆ, ಅವು ನಾವು ಒಂದ್ಸಲ ತಗೊಂಡು ನಾವು ಹೈದರಾಬಾದ್ ಕಳಿಸ್ಬಿಡ್ತೀವಿ, ರಾಯಚೂರಿಗೆ ಕಳಿಸ್ತೀವಿ. ಅಲ್ಲಿ ಒಂದೇ ಸಲ ದುಡ್ಡು ಬಾಳ, ಒಂದ್ 4-5 ಲಕ್ಷ ಬಂದ್ರೆ ಒಂದ್ ಕಡೆ ಅನುಕೂಲ ಆಗುತ್ತೆ ಸರ್. ಮತ್ತೆ ಹೇಳಕ್ ಇಷ್ಟಪಡ್ತೀರಿ, ಹೊಲದಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇಟ್ಕೋತಾರೆ ತಾವು? ಯಾಕಂದ್ರೆ ಲೇಬರ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಬಹಳ ಇದೆ, ಪರ್ಮನೆಂಟ್ ಲೇಬರ್ ಸಿಗೋದು ಬಹಳ ಕಷ್ಟ ಸರ್. ಪರ್ಮನೆಂಟ್ ಲೇಬರ್ಸ್ ನಮ್ಮ ಪಕ್ಕದಲ್ಲಿ ಹಳ್ಳಿದೆ ಸರ್, ಮನ್ಸಲಾಪುರ ಅಂತ, ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಸರ್. ಅಲ್ಲಿ ಸಿಗ್ತಾರೆ ಸರ್ ಜನ ನಮಗೆ. ನಾವು ರೆಗ್ಯುಲರ್ ಅವ್ರ ಜೊತೆಗೆ ಒಡನಾಟ ಇದೆ ಸರ್ ಬದುಕು. ನಾವು ಸಣ್ಣವ್ರಿಂದ ಅವ್ರ ಜೊತೆಗೆ ಬದುಕು ಕಟ್ಕೊಂಡಿದ್ದೀವಿ ಸರ್. ಎಲ್ಲ ಹೌದು, ರೈತರು ಅಂದ್ರೆ ಎಲ್ಲ ಓಡಾಟ, ಅವ್ರ ಹೊಲಕ್ಕೆ ನಾವು ಹೋಗೋದನ್ನ, ಆ ಮೂಲಕ ಅವ್ರು ಬರೋದು, ಈ ತರ ಮಾಡೋದ್ರಿಂದ ಅವ್ರೇನಾಗ್ತಾ ಇದೆ ಸರ್, ಅಲ್ಲಿ ಕೂಲಿ ಕಾರ್ಮಿಕರು ಇದೆ. ಒಂದ್ 2 ಕಿಲೋಮೀಟರ್ನಲ್ಲಿ ದೊಡ್ಡದಿಲ್ಲ ಸರ್. ಅವ್ರಿಗೆ ನಾವು ಒಂದು ಹೆಣ್ಮಕ್ಳಿಗೆ 400 ರೂಪಾಯಿ ಕೊಡ್ತೀವಿ, ಗಂಡು ಮಕ್ಕಳಿಗೆ 600 ರೂಪಾಯಿ ಕೂಲಿ ಕೊಡ್ತೀವಿ. ನಮ್ಗೆ ಹೆಣ್ಮಕ್ಳು ಒಂದು 5-6 ಜನ ಯಾವಾಗ್ಲೂ ಇರುತ್ತೆ ಸರ್, ಬೇಕು. ಒಂದು 2-3 ಜನ ಗಂಡು ಮಕ್ಕಳು ಇಟ್ಕೊಂಡಿದ್ವಿ ಸರ್. ಹಂಗಾಗಿ ನಮಗೆ ಅನುಕೂಲ ಇದೆ ಸರ್. ಏನು ಲೇಬರ್ ಏನು ಶಾರ್ಟೇಜ್ ಅಂತ ಅನಿಸ್ತಾ ಇಲ್ಲ ನಮಗೆ. ದೊಡ್ಡ ದೂರ ಏನಿಲ್ಲ, ಬಂದು ಹೊಲಕ್ಕೆ ಅವರು ಬಂದು ಕರ್ಕೊಂಡು ಬಂದು ನಡ್ಕೊಂತ ಬಂದು ನಡ್ಕೊಂತ ಹೋಗ್ಬಿಡುತ್ತೆ ಸರ್. 2 ಕಿಲೋಮೀಟರ್ ಅಂತರದಲ್ಲಿ ಇದೆ ಒಂದು ಹಳ್ಳಿ. ಒಳ್ಳೇದು ಸರ್, ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಯಾಕಂತಂದ್ರೆ ಒಣ ಬೇಸಾಯಕ್ಕಿಂತ ನೀರಿತಪ್ಪ ಅಂತಂದ್ರೆ ಬಹುವಾರ್ಷಿಕ ತೋಟಗಾರಿಕೆ ಬೆಳೆ ಲಾಭದಾಯಕವಾಗಿ ಬರುವಂಥದ್ದು. ಮುಖ್ಯವಾಗಿ ತಾವು ವಿಚಾರದಲ್ಲಿ ನಾನು ಗಮನಿಸಿದ ಹಾಗೆ ಬೇರೆ ಬೇರೆ ಪ್ಲಾಟ್ಗಳನ್ನು ತಾವು ಹಾಕೊಂಡಿರಿ. ತಾವು 4 ಎಕರೆ ಭೂಮಿಯಲ್ಲಿ ಪೇರಲ ಹಾಕೊಂಡಿರಿ, 2 ಎಕರೆಯಲ್ಲಿ ನೇರಳೆ ಹಾಕೊಂಡಿರಿ, 4 ಎಕರೆಯಲ್ಲಿ ಮಾವು ಹಾಕೊಂಡಿರಿ. ಹೀಗೆ ಹಂತ ಹಂತವಾಗಿ ಬರುವಂತಹ ಬೆಳೆಗಳನ್ನ ಬೆಳೆದುಕೊಂಡು ಒಂದರ ನಂತರ ಒಂದೊಂದು ಹಾಕೊಂಡಾಗ ನಮ್ಗೆ ಏನಾಗುತ್ತೆ, ಲಾಸ್ ಅನ್ನೋದು ನಮಗೆ ಕಾಣೋದಿಲ್ಲ. ಒಂದರಲ್ಲಿ ಏನೋ ಒಂದು ಕೈ ಸುಟ್ಕೊಂಡ್ರು ಕೂಡ ಇನ್ನೊಂದು ಬೆಳೆ ಬರುತ್ತೆ ಅನ್ನೋದು ಒಂದು ಆಸೆ ನಮಗೆ ಇದ್ದೇ ಇರ್ತದೆ. ಈ ರೀತಿಯಾದಂತಹ ಒಂದು ವ್ಯವಸಾಯವನ್ನು ರೈತ ಬಾಂಧವರು ಜಾಣತನದಿಂದ ಕೃಷಿಯನ್ನು ಮಾಡುವಂಥದ್ದು, ಕಡಿಮೆ ನೀರಿನಲ್ಲಿ ಹನಿ ನೀರಾವರಿ ತಾವು ಹೇಳಿದ ಹಾಗೆ ಡ್ರಿಪ್ ಅನ್ನು ಇಟ್ಕೊಳ್ಳೋದಾಗಿರ್ಬೋದು, ಬೇಸಿಗೆಯಲ್ಲಿ ನೀರಿನ ಉಳಿತಾಯಕ್ಕೆ ಸ್ಪಿಂಕ್ಲರ್ ಅನ್ನು ಹಾಕೊಳ್ಳೋದಾಗಿರ್ಬೋದು, ವೈಜ್ಞಾನಿಕ ಬೇಸಾಯ ನಮ್ಮ ವಿಶ್ವವಿದ್ಯಾಲಯ ಪಕ್ಕದಲ್ಲೇ ಇದೆ, ತಾಂತ್ರಿಕ ಮಾಹಿತಿ ಯಾವಾಗ ಹೋದ್ರೂ ಕೂಡ ರೈತ ಬಾಂಧವರಿಗೆ ಸಿಗುತ್ತೆ. ನಿಮ್ಮ ಒಳ್ಳೆಯ ಬೇಸಾಯ ಈಗಾಗಲೇ ತಾವು ತೈವಾನ್ ಪಿಂಕ್ ಅನ್ನು ಮಾರುಕಟ್ಟೆಗೆ ಕಳಿಸ್ತಾ ಇದ್ದೀರಿ, ಜೊತೆಗೆ ಮಾವು ಕೂಡ ಇತ್ತೀಚೆಗೆ ಈ ವರ್ಷದಿಂದಲೂ ಕೂಡ ಹೋಗ್ತಾ ಇದೆ. ನೇರಳೆ ಇನ್ನೂ ಪ್ರಾರಂಭಿಕ ರುಚಿಯನ್ನು ತಾವು ನೋಡಿದಿರಿ. ಮುಂದಿನ ದಿನಗಳಲ್ಲಿ ಎಲ್ಲ ಬೆಳೆಗಳು ತಮಗೆ ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಿದರೆ ಖಂಡಿತ ಒಳ್ಳೆಯ ಲಾಭ ಸಿಗುತ್ತೆ. ನಿಮ್ಮನ್ನು ಅನುಕರಣೆ ಮಾಡಿ ಸಾಕಷ್ಟು ಜನರು ನಿಮ್ಮ ಕೃಷಿಯನ್ನು ಅನುಸರಿಸಲಿ ಎಂಬಂಥ ಒಂದು ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮ ಕೃಷಿ ಮತ್ತಷ್ಟು ಎತ್ತರಕ್ಕೆ ಇರಲಿ ನರಸರೆಡ್ಡಿ ಅವರೇ, ನನ್ನೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ನಗರದ ಪ್ರಗತಿಪರ ರೈತರಾದ ನರಸರೆಡ್ಡಿ ಅವರ ತೋಟಗಾರಿಕೆ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇರುವುದಿಲ್ಲ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 16-17 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 50-55% ಮತ್ತು ಕನಿಷ್ಠ ಆರ್ದ್ರತೆ 20-22% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಅವರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಇನ್ನು ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದರೆ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯ ಪಡ್ಕೋಬಹುದು. ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂತಂದರೆ ಏಕದಳ ಧಾನ್ಯಗಳ ತೇವಾಂಶ 11-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳು 8% ಮತ್ತು ತರಕಾರಿ ಬೀಜಗಳ ತೇವಾಂಶ ಶೇಕಡ 5-6% ಇರಬೇಕು. ಇದರಿಂದ ಬೀಜಗಳು ಹೆಚ್ಚು ದಿನ ಕೆಡದಂತೆ ಸಂರಕ್ಷಣೆ ಮಾಡ್ಕೋಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನ ಕಡಿಮೆ ಮಾಡಬಹುದು. ಇನ್ನು ಮುಂಚಿತವಾಗಿ ಬಿತ್ತಿದ ಕಡಲೆ ಬೆಳೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಜೊತೆಗೆ ಭತ್ತ ಮಾಡುವ ಪೂರ್ವದಲ್ಲಿ ರೈತ ಬಾಂಧವರು ಭತ್ತವನ್ನು ನಾಟಿ ಮಾಡುವಂಥವರು ಗಮನಿಸಬೇಕು. ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡೋದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರ್ವಜನಿಕದ ಶೇಕಡ 25% ಕಡಿಮೆ ಮಾಡಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಅಥವಾ ಔಡಲ 10 ಗ್ರಾಂ ಪ್ರತಿ ಕೆ ಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರವನ್ನು ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮೋಮೆಕಿನ್ ಬೆಂಜಿಯೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು ಗಮನಿಸಬೇಕು, 3 ತಿಂಗಳಿಗೊಮ್ಮೆ ಬೇರೆ ಬೇರೆ ರೀತಿಯ ಜಂತುನಾಶಕ ಔಷಧಿಗಳನ್ನು ಕೊಡಿಸುವುದರಿಂದ ಅವುಗಳ ಸಾಮರ್ಥ್ಯ ಹೆಚ್ಚಾಗ್ತದೆ. ಇನ್ನು ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸ್ತದೆ. ರೈತ ಬಾಂಧವರೇ, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ. ಮೆಸೇಜಿಂಗ್ ಆಪ್ನಲ್ಲಿ ಅಪರಿಚಿತ ನಂಬರ್ ನಿಂದ ಯಾರಾದರೂ ಮದುವೆಯ ಕಾರ್ಡ್ ಕಳಿಸಿ ಡೌನ್ಲೋಡ್ ಮಾಡಲು ಹೇಳಿದ್ರೆ ಏನ್ ಮಾಡ್ತೀರಿ? ಎ ಸಂಬಂಧ ಉಳಿಸ್ಕೊಳ್ತೀರಿ, ಬಿ ಡೌನ್ಲೋಡ್ ಮಾಡಿ ವೆನ್ಯೂ ನೋಡ್ತೀರಿ, ಸಿ ಅಪರಿಚಿತ ನಂಬರ್ ನಿಂದ ಬಂದ ಯಾವುದೇ ಫೈಲ್ ಅಥವಾ ಲಿಂಕ್ ಕ್ಲಿಕ್ ಮಾಡುವುದಿಲ್ಲ. ನಿಮ್ಮ ಉತ್ತರ ಸಿ ಆಗಿದ್ರೆ ಅದ್ಭುತ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳಿ ಪರಸಪೂರು ಗ್ರಾಮದ ಬಾಲನಗೌಡ ಆದಿಮನೆ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು. ಶಿವ ಶರಣರೆಲ್ಲರೂ ನೀವು ಕರುಣಿಸಿ ಕೇಳಿರಿ, ನರರಲ್ಲೋ ನೀವು ನರರಲ್ಲೋ ನರರಲ್ಲೋ ನೀವು ನರರಲ್ಲೋ. ಹಂಗ ಕಣ್ಣಿದ್ದು ಕುರುಡಾಗಿ, ಕಿವಿಯಿದ್ದು ಕಿವುಡರಾಗಿ, ಕಾಲಿದ್ದು ಕುಂಟರಾಗಿ, ಕಾಲ ಸಂವರರು ಕಾಲಿದ್ದು ಕುಂಟರಾಗಿ ಕಾಲ ಸಂವರರು ನರರಲ್ಲೋ ನೀವು ನರರಲ್ಲೋ. ಅಂಗದಲ್ಲಿ ಲಿಂಗವಾಗಿ, ಲಿಂಗದಲ್ಲಿ ಅಂಗವಾಗಿ, ಅಂಗಲಿಂಗದ ಸಂಗ ಸಮರಸದಲ್ಲಿಂದ ನರರಲ್ಲೋ ನೀವು ನರರಲ್ಲೋ ನರರಲ್ಲೋ ನೀವು ನರರಲ್ಲೋ. ಬಯಲಿಗಿ ಬಯಲಾಗಿ, ಬಯಲು ಬ್ರಹ್ಮವ ತೋರಿ, ಕೈಲಸ ವೈಕುಂಠ ತೊರಸಲ ನೀಗಿದ ನರರಲ್ಲೋ ನೀವು ನರರಲ್ಲೋ ನರರಲ್ಲೋ ನೀವು ನರರಲ್ಲೋ. ಶಿವ ಶರಣರೆಲ್ಲರೂ ನೀವು ಕರುಣಿಸಿ ಕೇಳಿರಿ, ನರರಲ್ಲೋ ನೀವು ನರರಲ್ಲೋ. ಬಯಲಿಗಿ ಬಯಲಾಗಿ, ಬಯಲು ಬ್ರಹ್ಮವ ತೋರಿ, ಬಯಲಿಗಿ ಬಯಲಾಗಿ, ಬಯಲು ಬ್ರಹ್ಮವ ತೋರಿ, ಕೈಲಸ ವೈಕುಂಠ ಪರಸಲ ನೀಗಿದ ಕೈಲಸ ವೈಕುಂಠ ಪರಸಲ ನೀಗಿದ ನರರಲ್ಲೋ ನೀವು ನರರಲ್ಲೋ. ಧರೆಯೊಳು ಚೋಳ್ಗುರಾಗಿ ಪಸರಿಸಿ ಬೆಳಗಿದ ಗುರು ಯರಿತಾಸನ ಶಿಶುವನೆ ಕರುಣಿಸು, ಗುರು ಯರಿತಾತಾನೆ ಶಿಶುವನೆ ಕರುಣಿಸು ನರರಲ್ಲೋ ನೀವು ನರರಲ್ಲೋ ನರರಲ್ಲೋ ನೀವು ನರರಲ್ಲೋ ನರರಲ್ಲೋ ನೀವು ನರರಲ್ಲೋ ನರರಲ್ಲೋ ನೀವು ನರರಲ್ಲೋ. ಕಡೆಯ ಕಾಲವಿದು ಒಡೆಯನ ಒಡಗೂಡಿ ನಡಿವದು ಬಲು ಪಾಡೋ, ಮನುಜ ನಡಿವದು ಬಲು ಪಾಡೋ. ಕಡೆಯ ಕಾಲವಿದು ಒಡೆಯನ ಒಡಗೂಡಿ ನಡಿವದು ಬಲು ಪಾಡೋ, ಮನುಜ ನಡಿವದು ಬಲು ಪಾಡೋ. ಕಡೆಯ ನರರಲ್ಲೋ ನರರಲ್ಲ ನೀವು ನರರಲ್ಲ ನರರಲ್ಲ ನೀವು ನರರಲ್ಲ ನರರಲ್ಲ ನೀವು ನರರಲ್ಲ ಕಡೆಯ ಕಾಲವಿದು ಒಡೆಯನ ಒಡಗು ನರರಲ್ಲ ನರರಲ್ಲ ನೀವು ನರರಲ್ಲ ನರರಲ್ಲ ನೀವು ನರರಲ್ಲ ನರರಲ್ಲ ನೀವು ನರರಲ್ಲ ಕಡೆಯ ಕಾಲವಿದು ಒಡೆಯ